ಜಿಎಸ್ಟಿ ಕರ ವಸೂಲಿಗಾರ ಶಿವಾನಂದ ಅಚ್ಚಮಟ್ಟಿ ಅವಧಿಗೂ ಮೊದಲೇ 91 ಮನೆಗಳ ಸಮೀಕ್ಷಾ ಕಾರ್ಯ ಪೂರ್ಣಗೊಳಿಸಿ ಗಮನ ಸೆಳೆದಿದ್ದಾರೆ. ಸಾಫ್ಟ್ವೇರ್ ಉನ್ನತೀಕರಣದ ಕಾರ್ಯ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಗ್ರಾಹಕರಿಗೆ ಕಳೆದ 6 ತಿಂಗಳ ಸರಾಸರಿ ಪರಿಗಣಿಸಿ ಮುಂದಿನ ತಿಂಗಳ ವಿದ್ಯುತ್ ಬಿಲ್ ವಿತರಿಸಲಾಗುವುದು ಎಂದು ಬೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಈ ಪ್ರಕ್ರಿಯೆಯಿಂದ ಗೃಹಜ್ಯೋತಿ ಫಲಾನುಭವಿಗಳು ಯೋಜನೆಯ ಲಾಭ ಪಡೆಯುವಲ್ಲಿ ಯಾವುದೇ ವ್ಯತ್ಯಯವಾಗುವುದಿಲ್ಲ ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಬೆಸ್ಕಾಂ ಮಿತ್ರ ಆಪ್ ಉಪವಿಭಾಗ ಕೇಂದ್ರ ಯುಪಿಐ ಆಪ್ ಮೂಲಕ ಬಿಲ್ ಪಾವತಿ ಮಾಡಬಹುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತಿವೃಷ್ಟಿಯಿಂದ ಹಾನಿಗೊಳಗಾದ ಜಿಲ್ಲೆಗಳಲ್ಲಿ ಮುಖ್ಯಮಂತ್ರಿ ವೈಮಾನಿಕ ಸಮೀಕ್ಷೆ, ಕಲಬುರಗಿಯಲ್ಲಿ ಪರಿಶೀಲನಾ ಸಭೆ. ಬೆಂಗಳೂರಿನ 5 ಹೊಸ ನಗರಪಾಲಿಕೆ ವಾರ್ಡ್ಗಳ ಮರು ವಿಂಗಡಣೆ, ಕರಡು ಅಧಿಸೂಚನೆ ಪ್ರಕಟ. ಹಿಂದುಳಿದ ಆಯೋಗದ ಸಮೀಕ್ಷೆಯಿಂದ ರಾಜ್ಯದಲ್ಲಿ ಹೊಸ ಸಮಸ್ಯೆ ಸೃಷ್ಟಿ, ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪ. ಜಂಬೂ ಸವಾರಿಯಲ್ಲಿ ಧನಂಜಯ ನಿಶಾನೆ, ಗೋಪಿ ನೌಪತ್ ಆನೆ, ಸಚಿವ ಈಶ್ವರ್ ಖಂಡ್ರೆ ಘೋಷಣೆ. ಬೆಂಬಲ ಬೆಲೆ ಯೋಜನೆಯಡಿ ಜಿಲ್ಲಾಡಳಿತಗಳಿಂದ ಸೂರ್ಯಕಾಂತಿ, ಹೆಸರುಕಾಳು, ಸೋಯಾಬಿನ್ ಖರೀದಿ ಪ್ರಕ್ರಿಯೆ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಭದ್ರಾವತಿ. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. Today we have Dr. Sahana NC, Dermatologist, Dr. Sahana Skin, Hair and Laser Clinic, Shivamoga, to speak on hyperpigmentation. What is hyperpigmentation and what causes it? So simply to tell, hyperpigmentation is nothing but darkening of the affected skin compared to your normal surrounding skin. It's mainly because of increased in the melanin production. So the main causes in India which we see is sun exposure. Along with sun exposure, the other one is blue light. Because of the screen exposure also, pigmentation is easily seen. The next common cause is because of hormonal changes. It might be because of post-pregnancy, because of the birth control pills or post-menopausal time. The other common causes which we see are because of acne, cuts, burns and because of irritation. Thank you. Issued in public interest by Jack Sonpal Pharmaceuticals Limited.

along with sun exposure, the other one is blue light because of the screen exposure also. Pigmentation is easily seen. The next common cause is because of hormonal changes. It might be because of post-pregnancy, because of the birth control pills or post-menopausal time. The other common causes which we see are because of acne, cuts, burns and because of irritation. Thank you. Issued in public interest by Jack Sonpal Pharmaceuticals Limited. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ ಹೇಳುತ್ತಾ ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನ ಬೆಳೆಗಳ ಅಭಿಯಾನ 2025 ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ್ ಎಂಸಿ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ಮತ್ತು ಸಂವಹನ ವಿಭಾಗ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಮುಖ್ಯ ಆವರಣ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಅವರೊಂದಿಗೆ ಸಂದರ್ಶನವನ್ನ ಕೇಳೋಣ, ಬನ್ನಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಮಲ್ಲಿಕಾರ್ಜುನ್ ಎಂ ಸಿ ಅವರಿದ್ದಾರೆ. ಇವರು ಕನ್ನಡ ವಿಭಾಗದಲ್ಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಜೊತೆ ಇವತ್ತು ಹಿಂಗಾರು ಹಂಗಾಮಿನ ಒಂದು ಅಭಿಯಾನ, ಈ ಬೆಳೆಗಳ ಒಂದು ಅಭಿಯಾನ ಕುರಿತು ಮಾತಾಡಲಿಕ್ಕಿದ್ದಾರೆ. ಯಾಕೆಂತಂದ್ರೆ ಇತ್ತೀಚಿನ ಒಂದು ದಿನಗಳಲ್ಲಿ ಅಂದ್ರೆ ಇದೇ ತಿಂಗಳ 15 ಮತ್ತು 16 ತಾರೀಕು ಕೇಂದ್ರ ಸರ್ಕಾರದ ಕೃಷಿ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಭಾರತೀಯ ಒಂದು ಅನುಸಂಧಾನ ಕೃಷಿ ಪರಿಷತ್ನ ಆವರಣದಲ್ಲಿ 2 ದಿನಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ರು. ಈ ಒಂದು ಸಮ್ಮೇಳನದ ಉದ್ದೇಶ ಒಂದೇನೆ ಅಂದ್ರೆ ನಮ್ಮ ಏನು ರೈತರ ಒಂದು ತಾಕುಗಳಿಗೆ, ರೈತರ ಒಂದು ಜಮೀನುಗಳಿಗೆ ವಿಜ್ಞಾನಿಗಳ ಒಂದು ಏನು ಪ್ರಯೋಗ ಇದೆ ಅದನ್ನ ಅಲ್ಲಿಗೆ ಕೊಂಡೊಯ್ಯಬೇಕು ಅನ್ನೋದ ಒಂದು ಉದ್ದೇಶದಿಂದ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ರೈತ ಬಾಂಧವರೇ. ಇದಕ್ಕೂ ಮುನ್ನ ಇಲ್ಲಿ ಮುಂಗಾರು ಕೃಷಿ ಅಭಿಯಾನ ಕೂಡ ಭಾರತ ಸರ್ಕಾರ ದೇಶವ್ಯಾಪಿ ಇದನ್ನ ಪ್ರಸಾರ ಮಾಡಿರುತ್ತದೆ. ಇದನ್ನ May 29, June 12 2025 ದೇಶದಾದ್ಯಂತ ರಾಷ್ಟ್ರೀಯ ಮಟ್ಟದ ಅಭಿಯಾನವನ್ನ ಆಯೋಜನೆ ಮಾಡಿಕೊಂಡು ಬಂದಿದೆ. ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ಮುಂಗಾರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುತ್ತದೆ. ಇದರ ನಂತರದಲ್ಲಿ ಬಂದಂತ ಯಶಸ್ಸಿನ ನಂತರದಲ್ಲಿ ಭಾರತ ಸರ್ಕಾರ ಮತ್ತೆ ಪುನಃ ಹಿಂಗಾರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ ಆಯೋಜನೆ ಮಾಡಿರುತ್ತದೆ. ಇದರಿಂದ ಬಹಳಷ್ಟು ರೈತರಿಗೆ ಇದರಿಂದ ಉಪಯೋಗ ಆಗುವಂತದನ್ನ ನಾವು ಇಲ್ಲಿ ಕಾಣಬಹುದು. ಈಗಾಗಲೇ ನಾವು ನೋಡೋದಾದ್ರೆ ಮುಂಗಾರು ಕೃಷಿ ವಿಕಸಿತ ಯೋಜನೆಯೊಳಗಡೆ ನಮಗೆ ಸಾಕಷ್ಟು ಮಾಹಿತಿಗಳನ್ನ ನಮಗೆ ಈಗಾಗಲೇ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಭಾರತದಾದ್ಯಂತ ಕೃಷಿ ವಿಜ್ಞಾನಿಗಳು, ಹಾಗೇನೆ ICAR ನಲ್ಲಿರುವಂತ 113 ಸಂಶೋಧನಾ ಸಂಸ್ಥೆಗಳಿರ್ಬಹುದು, ಕೃಷಿ ವಿಶ್ವವಿದ್ಯಾಲಯಗಳು, ರಾಜ್ಯ ಸರ್ಕಾರಿ ಇಲಾಖೆಗಳಿರ್ಬಹುದು, ಆಮೇಲೆ ಅನ್ವೇಷಣಾಸಕ್ತರಾಗಿರುವಂತಹ ರೈತರು ಇರ್ಬಹುದು, ಹಾಗೇನೆ ರೈತ ಉತ್ಪಾದಕ ಸಂಸ್ಥೆಗಳು ಸೇರಿದಂತೆ ವಿವಿಧ ಕೃಷಿ ಸಂಸ್ಥೆಗಳು ಇದರಲ್ಲಿ ಈ ಒಂದು ಅಭಿಯಾನದಲ್ಲಿ ಸಕ್ರಿಯವಾಗಿ ತೊಡಕೊಂಡಿರುವಂತದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಈಗಾಗಲೇ ದೇಶದಲ್ಲಿ 1.45 crore ಜನಸಂಖ್ಯೆ ಸಂಖ್ಯೆಗೆ ಇರುವುದು ಆಹಾರ ಭದ್ರತೆಯನ್ನ ಖಚಿತಪಡಿಸೋದಕ್ಕೋಸ್ಕರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಇದರ ಒಂದು ಮುಖ್ಯ ಉದ್ದೇಶವಾಗಿ ಈ ಅಭಿಯಾನವನ್ನ ಆರಂಭಿಸಿರ್ತದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈಗಾಗಲೇ ಇದರ ಒಂದು ಮುಖ್ಯ ಉದ್ದೇಶ ಏನಂದ್ರೆ KVKಗಳಲ್ಲಿರುವಂತಹ 4 ವಿಜ್ಞಾನಿಗಳು, ಹಾಗೇನೆ 2170 ತಜ್ಞರ ತಂಡಗಳನ್ನ May 29 to June 12 723 ಜಿಲ್ಲೆಗಳಲ್ಲಿ, ಇಡೀ ದೇಶದಾದ್ಯಂತ 723 ಜಿಲ್ಲೆಗಳಲ್ಲಿ 65,000 ಹೆಚ್ಚು ಹಳ್ಳಿಗಳಲ್ಲಿ ಭೇಟಿ ನೀಡಿ ಈಗಾಗಲೇ ಈ ಒಂದು ಅಭಿಯಾನವನ್ನ ಯಶಸ್ವಿಯಾಗಿ ಮಾಡಿರುವಂತದನ್ನ ನಾವು ಕಾಣ್ತಿದ್ದೀವಿ. ಈಗಾಗಲೇ ನಮ್ಮ ಇಡೀ ದೇಶದಾದ್ಯಂತ ಸುಮಾರು 16,000 ಕೃಷಿ ವಿಜ್ಞಾನಿಗಳು ಈ ಒಂದು ಅಭಿಯಾನದಲ್ಲಿ ತೊಡಗಿಸಿಕೊಂಡಿರುವಂತದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಹಿಂಗಾರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಕೂಡ ಈಗಾಗಲೇ ಭಾರತ ಸರ್ಕಾರ ದೇಶವ್ಯಾಪಿ ಆಯೋಜನೆಯನ್ನ ಮಾಡಿರುವಂತದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ರೈತ ಬಾಂಧವರೇ, ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ 3 to 18 October ನಡೆಯುವಂತದ್ದು, ಎಲ್ಲ ರಾಜ್ಯಗಳಲ್ಲೂ ಕೂಡ ಇದನ್ನ ಸಕ್ರಿಯವಾಗಿ ಭಾಗವಹಿಸುವಂತೆ ಕೃಷಿ ಸಚಿವರು ಕೂಡ ಇದಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಅವರು ಕೂಡ ಒಂದು ಕೆಲವು ಉದ್ದೇಶಗಳನ್ನ ಅವರು ಕೊಡುತ್ತ ಹೇಳ್ತಾ ಹೋಗ್ತಿದ್ದಾರೆ. ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದಂತೆ, ಅಭಿವೃದ್ಧಿ ಹೊಂದಿದ ಕೃಷಿ, ಸುಧಾರಿತ ಕೃಷಿ ಕ್ಷೇತ್ರ ಮತ್ತು ಅನ್ವೇಷಣಾ ಪ್ರವೃತ್ತಿ ಕೃಷಿಕರು ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಅವಶ್ಯಕ ಅಂತ ಹೇಳಿರುವಂತಹ ಮಾತನ್ನು ಕೂಡ ಹೇಳಿರುವಂತ ನಾವು ಗಮನಿಸಬಹುದು. ಹಾಗೇನೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅವ್ರು ಹೇಳ್ತಾರೆ, ಅವರು ಈ ಒಂದು ಆಂದೋಲನವನ್ನ ನಾವು ಮುಂಗಾರು ಮತ್ತು ಹಿಂಗಾರು ಬೆಳೆಗಳಿಗೆ ಬಿತ್ತನೆ ಆರಂಭಕ್ಕಿಂತ ಮುಂಚೆ ಇದನ್ನ ಪ್ರತಿ ವರ್ಷನೂ ಕೂಡ ನಾವು ಆಚರಣೆ ಮಾಡ್ತೀವಿ ಅಂತೇಳಿ ಮಾನ್ಯ ಕೃಷಿ ಸಚಿವರು ತಿಳಿಸ್ಕೊಟ್ಟಿರುವಂತ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಇದರ ಒಂದು ಮುಖ್ಯ ಘೋಷ ಏನಂದ್ರೆ ವಿಜ್ಞಾನಿಗಳ ನಡೆ ರೈತರ ಕಡೆ ಎನ್ನುವ ಒಂದು ಧ್ಯೇಯವಾಕ್ಯದಿಂದ ವಿಜ್ಞಾನಿಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು, ಸಂಶೋಧನಾ ಸಂಸ್ಥೆಗಳು, ಕೃಷಿ ಇಲಾಖೆಗಳು ತಂಡ ತಂಡೋಪಾದಿಯಲ್ಲಿ ರೈತರನ್ನ ಭೇಟಿ ಮಾಡಿ ನೇರವಾಗಿ ಅವರ ಹತ್ರ ಅವರ ಜೊತೆಗೆ ಸಂವಾದವನ್ನ ನಡೆಸ್ತಿರುವಂತದನ್ನ ನಾವು ಕಾಣಬಹುದು ರೈತ ಬಾಂಧವರೇ. ಹಾಗಾಗಿ ಹಿಂಗಾರು ವಿಕಸಿತ ಕಲ್ಪನೆಯ ಒಂದು ಮುಖ್ಯ ಉದ್ದೇಶ ಏನಂತ ಅನ್ನೋದಾದ್ರೆ ಹಿಂಗಾರು ಬೆಳೆಗಳಿಗೆ ಸಂಬಂಧಿಸಿದಂತೆ ಆ ಸಿದ್ಧತೆಗಳನ್ನ ಕುರಿತಂತೆ ಪರಿಶೀಲನೆ ಮಾಡುವಂಥದ್ದು, ಹಾಗೆಯೇ ಆ ಹಿಂಗಾರು ಬೆಳೆಗಳ ಕುರಿತಂತೆ ಉತ್ಪಾದನಾ ಗುರಿಗಳನ್ನ ನಿರ್ಧಾರ ಮಾಡುವಂಥದ್ದು ಮತ್ತು ಬೆಳೆಗಳ ತಂತ್ರಜ್ಞಾನಗಳನ್ನ ಚರ್ಚಿಸುವಂಥದ್ದು, ರೈತರಿಗೆ ಉತ್ತಮ ಬೀಜಗಳನ್ನ ಕೊಡುವಂಥದ್ದು, ಸಮತೋಲಿತ ರಸಗೊಬ್ಬರಗಳನ್ನು ಮತ್ತು ಆ ತಾಂತ್ರಿಕ ವಿಧಾನಗಳನ್ನ ಕುರಿತು ತಿಳುವಳಿಕೆ ನೀಡುವಂತ ಒಂದು ಪ್ರಯತ್ನವನ್ನ ಈ ಒಂದು ಅಭಿಯಾನದಲ್ಲಿ ರೂಪಿಸಿಕೊಂಡಿರುವಂತದನ್ನ ಗಮನಿಸಬಹುದು. ಹಾಗೆಯೇ ಮಣ್ಣಿನ ಆರೋಗ್ಯವನ್ನ ಸುಧಾರಿಸುವಂಥದ್ದು ಮತ್ತು ಮಣ್ಣಿನ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸಿಕೊಡುವಂತ ಒಂದು ಪ್ರಯತ್ನವನ್ನ ಹಿಂಗಾರು ಕೃಷಿ ವಿಕಸಿತ ಅಭಿಯಾನದಲ್ಲಿ ಕೈಗೊಳ್ಳುವಂತ ಒಂದು ಉದ್ದೇಶ ಇರುವಂತದ್ದು. ಹಾಗೇನೆ ಈ ಒಂದು ಅಭಿಯಾನದಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ ರೈತ ಬಾಂಧವರೇ. ಇಲ್ಲಿ ಬಹಳ ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳು, ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಪಾಲ್ಗೊಳ್ತಾರೆ, ಹಾಗೆ ಕೃಷಿ ತಜ್ಞರು ಹಾಗೂ ವಿಜ್ಞಾನಿಗಳು, ಕೃಷಿ ವಿಶ್ವವಿದ್ಯಾಲಯದ ಕೃಷಿ ತಜ್ಞರು ಇರ್ತಾರೆ, ಹಾಗೇನೆ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕೂಡ ಇದರಲ್ಲಿ ಭಾಗವಹಿಸುತ್ತಾರೆ, ಹಾಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನೀತಿ ನಿರೂಪಕರು ಇರ್ತಾರೆ, ಹಾಗೆ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ತಾರೆ, ಹಾಗೆ ರೈತರು ಕೂಡ ಇಲ್ಲಿ ಪ್ರಗತಿಪರ ರೈತರು ಇದ್ದಾರೆ, ಅವರು ಕೂಡ ತಮ್ಮ ಅನುಭವಗಳನ್ನ ಮತ್ತೆ ತಮ್ಮ ಸಮಸ್ಯೆಗಳನ್ನು ಕೂಡ ಹಂಚಿಕೊಳ್ಳೋದ್ರ ಮೂಲಕ ಈ ಒಂದು ಹೊಸ ಸಂಶೋಧನೆಗಳಿಗೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡುವಂತ ಒಂದು ಪ್ರಯತ್ನ ಆಗುತ್ತದೆ. ಅದರಿಂದ ಇದರ ಜೊತೆಗೆ ಹವಾಮಾನ ಸ್ಥಿತಿ ಸ್ಥಾಪಕತ್ವ ಅಂತ ಇರುವ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ಹವಾಮಾನ ವೈಪರೀತ್ಯ ಆಗ್ತಿದೆ, ಜಾಗತಿಕ ಹವಾಮಾನ ವೈಪರೀತ್ಯದಿಂದ ಸಾಕಷ್ಟು ರೈತರ ಒಂದು ಉತ್ಪಾದಕತೆಯಲ್ಲಿ ಬಹಳಷ್ಟು ತೊಡಕನ್ನು ಎದುರಿಸ್ತಿದ್ದಾರೆ. ಅದನ್ನ ನಿವಾರಿಸೋದಕ್ಕೋಸ್ಕರ ಯಾವ ರೀತಿಯಾದಂತ ತಂತ್ರಗಳನ್ನ ರೂಪಿಸಿಕೊಳ್ಬೇಕು ಅನ್ನೋದನ್ನ ತಿಳಿಸಿಕೊಡುವಂತ ಒಂದು ಪ್ರಯತ್ನವನ್ನ ಈ ಹಿಂಗಾರು ವಿಕಸಿತ ಕೃಷಿ ಅಭಿಯಾನದಲ್ಲಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗೆ ಬಹಳ ಮುಖ್ಯವಾಗಿ ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ಈ ಒಂದು ದೃಷ್ಟಿಕೋನದಲ್ಲಿ ಇವತ್ತು ಅಭಿಯಾನವನ್ನು ಕೂಡ ನಡೆಸ್ತಾ ಇರೋದನ್ನ ನಾವು ಗಮನಿಸಬಹುದು. ಈಗ ಈ ಒಂದು ಹಿಂಗಾರು ಅಭಿಯಾನ ಏನು ಆರಂಭ ಆಗ್ತದೆ 3 ಅಕ್ಟೋಬರ್ ರಿಂದ 18 ಅಕ್ಟೋಬರ್ ವರೆಗೆ, ಸೊ ಇದು ಯಾವ ಒಂದು ಘೋಷವಾಕ್ಯದೊಂದಿಗೆ ಈ ಬಾರಿಯ ಒಂದು ಅಭಿಯಾನ ಒಂದು ಆರಂಭ ಮಾಡ್ತಾ ಇದ್ದಾರೆ ಸರ್? ಸರ್, ಇಲ್ಲಿ ಅದು ಕೃಷಿ ವಿಜ್ಞಾನಿಗಳ ನಡೆ ರೈತರ ಕಡೆ ಎನ್ನುವ ಒಂದು ಘೋಷವಾಕ್ಯದ ಮೂಲಕ ಇದನ್ನ ನಡೆಸ್ಕೊಳ್ತಾ ಬರ್ತಿದ್ದಾರೆ ಸರ್. ಈ ಅಭಿಯಾನದ ಮೂಲಕ ಅವರಿಗೆ ವೈಜ್ಞಾನಿಕವಾಗಿ ಕೃಷಿ ವಿಧಾನಗಳನ್ನ ಮತ್ತೆ ಯಾವ ರೀತಿಯಾಗಿ ತೊಡಗಿಸ್ಕೋಬೇಕು, ಕಾಲಕಾಲಕ್ಕೆ ಬರುವಂತ ಒಂದು ಹವಾಮಾನ ವೈಪರೀತ್ಯವನ್ನ ಹೇಗೆ ಎದುರಿಸಿ ಅದನ್ನ ನಮ್ಮ ಬೆಳೆಗಳನ್ನ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ರೂಪಿಸಿಕೊಂಡು ಭಾರತ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇದು ಮಾಡ್ತಿದ್ದೇವೆ. ಇದ್ರ ಜೊತೆಗೆ ಒಂದು ಘೋಷವಾಕ್ಯ ಏನು ಹೇಳೋದಾದ್ರೆ, ಒಂದು ರಾಷ್ಟ್ರ ಒಂದು ಕೃಷಿ ಒಂದು ತಂಡ ಎನ್ನುವ ಒಂದು ಉದ್ದೇಶವನ್ನ ಧ್ಯೇಯವಾಕ್ಯವನ್ನು ಇಟ್ಕೊಂಡು ಈ ಒಂದು ಅಭಿಯಾನವನ್ನ ಆರಂಭಿಸಿರುವಂತದ್ದು. ಇದು ಸಾಧ್ಯನಾ ಸರ್ ಈ ಕೃಷಿಗೆ ಬಂದ್ರೆ? ಯಾಕಂತಂದ್ರೆ ನಮ್ಮಲ್ಲಿ ವೈವಿಧ್ಯಮಯ ಹವಾಮಾನ ಇದೆ, ವೈವಿಧ್ಯಮಯ ಬೆಳೆಗಳು ಇದಾವೆ, ಆಮೇಲೆ ಆಯಾ ಒಂದು ರಾಜ್ಯಕ್ಕೆ ಸಂಬಂಧಿಸಿದ ಹಾಗೆ ಯೋಜನೆಗಳು ಇದಾವೆ ಮತ್ತೆ ವಲಯಗಳು ಇದಾವೆ ಸರ್. ಸೊ ಇದು ಸಾಧ್ಯನಾ ಕೃಷಿಯಲ್ಲಿ? ಖಂಡಿತ, ರೈತರು ಮತ್ತು ವಿಜ್ಞಾನಿಗಳ ಒಂದು ಪರಿಶ್ರಮದಿಂದ ಈ ತರದ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದಾಗ ಖಂಡಿತ ಅದು ಸಾಧ್ಯತೆ ಇದೆ ಸರ್. ಯಾಕಂದ್ರೆ ಇದು ಹವಾಮಾನ ವೈಪರೀತ್ಯದಿಂದ ನಾವು ಯಾವ ರೀತಿಯಾಗಿ ಹೊಸ ಹೊಸ ತಂತ್ರಗಳನ್ನ ಎಳೆಯೋದ್ರ ಮೂಲಕ ಕೃಷಿ ಬೆಳೆಗಳನ್ನ ನಾವು ಯಾವ ರೀತಿ ಸಂರಕ್ಷಣೆ ಮಾಡಿಕೊಂಡು ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಪ್ರಯತ್ನಶೀಲರಾಗಿರುತ್ತದೆ. ಈ ದೇಶದಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಕೂಡ ವಿಜ್ಞಾನಿಗಳು ಮತ್ತೆ ರೈತರು ಕೂಡ ಒಡಗೂಡಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದ ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗಿದ್ದಾರೆ ಸರ್. ಅಂದ್ರೆ ಇದರ ಉದ್ದೇಶನೇ ಎಲ್ಲರನ್ನ ಒಟ್ಟುಗೂಡಿಸೋದು ಅಲ್ವಾ? ಈಗ ನಾವು ಅನ್ಕೊಂತೀವಿ ನಮ್ಮ ವಿಭಾಗ ನಾವು ಬೇಸಾಯ ಶಾಸ್ತ್ರ, ಇನ್ನೊಬ್ರು ಅಂತಾರೆ ಇಲ್ಲ ಇದು ನನಗೆ ಕೃಷಿ ಶರೀರ ಕ್ರಿಯಾಶಾಸ್ತ್ರ ಅಂತಾರೆ, ಇನ್ನೊಬ್ರು ಅಂತಾರೆ ತೋಟಗಾರಿಕೆ ಶಾಸ್ತ್ರ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲನೂ ಈ ಒಡಕುತನ ಇದೆಯಲ್ಲ, ಇದನ್ನೆಲ್ಲ ಒಟ್ಟಿಗೂಡಿಸಿ ನಮ್ಮ ಒಟ್ಟಾರೆ ನಮ್ಮ ಭಾರತದ ಒಂದು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವುದು, ಗುಣಮಟ್ಟದ ಉತ್ಪಾದನೆ, ಉತ್ಪಾದನೆ ಮಾತ್ರ ಅಲ್ಲದೇ ಗುಣಮಟ್ಟದ ಜೊತೆಗೆ ಸತ್ವಯುತ ಅಂದ್ರೆ ಪೋಷಣೆಯುಕ್ತ ಉತ್ಪಾದನೆ ಮಾಡೋದು ಒಂದು ಗುರಿ ಅಂತ ಹೇಳ್ತೀರಾ? ಖಂಡಿತ ಸರ್. ಅದೇ ರೀತಿ ಎಲ್ಲಾ ವಿಭಾಗಗಳನ್ನು ಕೂಡ, ಇಲ್ಲಿ ಪ್ರತ್ಯೇಕ ಅಂತ ಅನ್ನೋದಿಲ್ಲ, ಎಲ್ಲಾ ವಿಭಾಗಗಳನ್ನು ಕೂಡ ಇಲ್ಲಿ ಒಟ್ಟುಗೂಡಿಸಿಕೊಂಡು ಇದನ್ನ ಮಾಡ್ತಾ ಇರಂತದ್ದು. ಅಭಿಯಾನದೊಳಗಡೆ ಎಲ್ಲಾ ವಿಜ್ಞಾನಿಗಳು ಕೂಡ ಇಲ್ಲಿ ಡಿಸಿಪ್ಲಿನ್ ವಿಜ್ಞಾನಿಗಳು ಕೂಡ ಇಲ್ಲಿ ಸೇರ್ಪಡೆ ಆಗ್ತಿದ್ದಾರೆ. ಹಾಗಾಗಿ ಸೇರೋದ್ರಿಂದ ಇಲ್ಲಿ ರೈತರದ ಮುಖ್ಯ ಸಮಸ್ಯೆಗಳನ್ನ, ಸವಾಲುಗಳನ್ನು ಯಾವ ರೀತಿ ನಿವಾರಿಸಬಹುದು ಅನ್ನೋದನ್ನ ಇಲ್ಲಿ ಒಗ್ಗೂಡಿಸುವ ನಿಟ್ಟಿನಲ್ಲಿ ಈ ಅಭಿಯಾನ ತುಂಬಾ ಉಪಯುಕ್ತವಾದಂತಹ ಒಂದು ವ್ಯವಸ್ಥೆ ಆಗಿರುವಂತದ್ದು. ಇರೋದ್ರಿಂದ ಇದನ್ನ ಬಹಳಷ್ಟು ಯಶಸ್ವಿಯಾಗಿ ಈಗಾಗಲೇ ಮುಂಗಾರು ಅಧಿವೇಶನವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿಯೂ ಕೂಡ ಈಗ ಹಿಂಗಾರು ಅಧಿವೇಶನ ಅಭಿಯೋಜನೆಯನ್ನು ಕೂಡ ಯೋಜನಾ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಇದು ನಿಜಕ್ಕೂ ಕೂಡ ಇದು ಮುಂದೆ ಇದು ಪ್ರತಿ ವರ್ಷ ಮಾಡ್ತಾ ಹೋಗ್ತಾ ಇದ್ರೆ ಖಂಡಿತ ಇದು ಯಶಸ್ವಿಯಾಗ್ತದೆ ಅನ್ನೋ ಒಂದು ವಿಶ್ವಾಸ ನಮ್ಮೆಲ್ಲರಲ್ಲೂ ಕೂಡ ಮೂಡಿದೆ ಸರ್. ಈಗಾಗಲೇ ಹಿಂದಿನ ಅನುಭವದಲ್ಲಿ ನಾವು ಗಮನಿಸೋದಾದ್ರೆ ಯಶಸ್ವಿ ಆಗ್ತಾ ಬಂದಿದೆ ಅನ್ನೋದನ್ನ ನಾವಿಲ್ಲಿ ಜೊತೆಗೆ ಇದ್ರ ಜೊತೆಗೆ ಈಗ ಹಿಂಗಾರು ಆಯ್ತು, ಮುಂಗಾರು ಆಯ್ತು, ಹಿಂಗಾರು ಆಯ್ತು, ಮತ್ತೆ ಬೇಸಿಗೆ ಹಂಗಾಮಿನ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಾ ಇದ್ದಾರಾ ಅಥವಾ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗಾಗಲೇ ಆತರದೊಂದು ಭಾರತ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಸ್ವಲ್ಪ ಆಲೋಚನೆಯನ್ನು ಕೂಡ ಮಾಡ್ತಿದೆ. ಯಾಕಂದ್ರೆ ಮುಂಗಾರು ಮತ್ತು ಹಿಂಗಾರಿನ ಒಂದು ಯಶಸ್ವಿ ಯಶಸ್ಸಿನ ಹಿಂದೆ ಅದನ್ನು ಕೂಡ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ ಸರ್. ಹಾಗಾಗಿ ಮುಂದಿನ ದಿನಗಳಲ್ಲಿ ಮಾನುಷ್ಯರು ಕೂಡ ಮಾಡುವಂತ ಸಾಧ್ಯತೆ ಇದೆ ಸರ್. ಒಟ್ಟಾರೆ ಅಂತಂದ್ರೆ ನಮ್ಮ ವಿಜ್ಞಾನಿಗಳನ್ನ ರೈತರ ತಾಕಿಗಳಿಗೆ ತಗೊಂಡು ಹೋಗುದು ಅಂತಂದ್ರೆ ಈಗ ನಾವು ಪ್ರಯೋಗಾಲಯದಲ್ಲಿ ಏನು ನಾವು ಸಂಶೋಧನೆ ಮಾಡಿರ್ತೀವಿ ಅದನ್ನ ವಿಜ್ಞಾನಿ ರೈತರಿಗೆ ತಲುಪಿಸುವುದೇ ಇದರ ಮುಖ್ಯ ಉದ್ದೇಶ. ಜೊತೆಗೆ ಇದು ಸಮಾಧಾನ ನೀಡ್ತಕ್ಕಂಥದ್ದಲ್ಲ, ಕೇವಲ ಹೋಗಿ ನಾವು ಅವರಿಗೆ ಸಮಾಧಾನ ಮಾಡ್ತಕ್ಕಂಥದ್ದು ಅಲ್ಲ, ಆ ಒಂದು ಸ್ಥಳದಲ್ಲಿ ಆ ಒಂದು ಜಾಗದಲ್ಲಿ ತಕ್ಷಣವೇ ಅವರಿಗೆ ಪರಿಹಾರ ರೂಪವಾಗಿ ಇದು ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತೀರಾ? ಖಂಡಿತ ಸರ್. ಈಗಾಗಲೇ ಆ ತರದ ಒಂದು ಪ್ರಯೋಗ ಮಾಡೋ ನಿಟ್ಟಿನಲ್ಲಿ ಇವತ್ತು ಈ ಭಾಗದಲ್ಲಿ ಇಕ್ಕೇರಿ ಸುತ್ತಮುತ್ತ ಭಾಗದಲ್ಲಿ ನಮ್ಮ ಶುಂಠಿ ಬೆಳೆಗಾರರಿಗೆ ಸಾಕಷ್ಟು ತೊಡಕುಗಳನ್ನ ಅನುಭವಿಸಿರುವಂತದನ್ನ ನಾವು ನೋಡ್ತೀವಿ ಸರ್. ಅದಕ್ಕೆ ನಮ್ಮ ಇರುವಕ್ಕಿ ಭಾಗದ ಪ್ರಯೋಗ ವಿಜ್ಞಾನಿಗಳೆಲ್ಲರೂ ಕೂಡ ಇವತ್ತು ತಾಪುಗಳಿಗೆ ಭೇಟಿ ನೀಡಿ ಅಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವ್ರಿಗೆ ಏನೇನು ಪರಿಹಾರ ಕೊಡಬೇಕು, ಆ ಕೀಟನಾಶಕ ಇರ್ಬೋದು, ಪೀಡನಾಶಕ ಇರ್ಬೋದು, ರೋಗನಾಶಕಗಳ ಸಿಂಪಡಣೆ ಬಗ್ಗೆ ಅವ್ರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ನೇರವಾಗಿ ಫಲಾನುಭವಿಗಳಾಗಿರುವಂತ ನಾವು ಕಾಣ್ತೀವಿ. ಇದ್ರ ಜೊತೆಗೆ ಈಗ ಭಾರತದ ಪ್ರಧಾನಿಯವರು ಕೂಡ ಲ್ಯಾಬ್ ಟು ಲ್ಯಾಂಡ್ ಅಂತೇಳಿ ಅವರ ಒಂದು ಆಶಯ ಏನಿದೆ ಆ ಚಿಂತನೆಯನ್ನ ಸಮರ್ಪಕವಾಗಿ ಈಡೇರಿಸೋದಕ್ಕೆ ಆ ಎಲ್ಲ ಈಗ ಭಾರತ ಸರ್ಕಾರ ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರನು ಕೂಡ ಈ ತರ ಈ ನಿಟ್ಟಿನಲ್ಲಿ ಬಹಳಷ್ಟು ಪರಿಶ್ರಮವನ್ನ ಪಡ್ತಾ ಇರುತ್ತದ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿನಲ್ಲಿ ನೋಡಿದಾಗ ನಮ್ಮ ವಿಜ್ಞಾನಿಗಳು ಎಲ್ಲಾ ಭಾಗದಲ್ಲೂ ಕೂಡ ನೇರವಾಗಿ ರೈತರ ತಾಕುಗಳಿಗೆ ಭೇಟಿ ಕೊಟ್ಟು ಇವತ್ತು ಅವರಿಗೆ ಪರಿಹಾರವನ್ನು ಒದಗಿಸಿಕೊಡುವಂತ ನಿದರ್ಶನಗಳನ್ನ ನಮ್ಮಲ್ಲಿ ಸಾಕಷ್ಟು ನೋಡ್ತೀವಿ. ಈಗಾಗಲೇ ಆ ನಿಟ್ಟಿನಲ್ಲಿ ಪತ್ರಿಕೆಗಳಲ್ಲೂ ಕೂಡ ಈ ತರದ ಒಂದಷ್ಟು ಪ್ರಚಾರಗಳಾಗಿದೆ. ಆ ತಾಕುಗಳಿಗೆ ಹೋಗಿ ಭೇಟಿ ನೀಡಿ ನಮ್ಮ ವಿಜ್ಞಾನಿಗಳು ಪರಿಶೀಲಿಸುವಂತಹ ತುಂಬಾ ಉದಾಹರಣೆಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಇದರಲ್ಲಿ ನಿರಂತರವಾಗಿ ರೈತರ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡು ಅವರ ಸಮಸ್ಯೆಗಳಿಗೆ ನೇರವಾಗಿ ಅವರ ತಾಕುಗಳಿಗೆ ಹೋಗಿ ಭೇಟಿ ಕೊಟ್ಟು ಇವತ್ತು ತುಂಬಾ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಳ್ತಾ ಬರ್ತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಿಜವಾಗ್ಲೂ ಮುಂಗಾರು ಮತ್ತು ಹಿಂಗಾರು ಕೂಡ ಯಶಸ್ವಿ ಆಗ್ತದೆ ಅನ್ನೋದನ್ನ ನಾವು ಈ ಒಂದು ಆಶಯವನ್ನು ನಾನು ವ್ಯಕ್ತಪಡಿಸಿದ್ದೀನಿ ಸರ್. ಈಗಾಗಲೇ ಮುಂಗಾರು ಅಧಿವೇಶನದಲ್ಲಿ ತುಂಬಾ ಯಶಸ್ವಿಯಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ತುಂಬಾ ಸಕ್ರಿಯವಾಗಿ ತೊಡಸ್ಕೊಂಡಿದ್ದವು. ಆ ನಿಟ್ಟಿನಲ್ಲಿ ಇವತ್ತು ರೈತರ ತಾಕುಗಳಿಗೆ ನೇರವಾಗಿ ಭೇಟಿ ಮಾಡಿ ರೈತರ ಸಮಸ್ಯೆಗಳನ್ನ ಪರಿಹಾರ ಒದಗಿಸಿಕೊಟ್ಟಿರುವಂತಹ ನಿದರ್ಶನಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಹಾಗಾಗಿ ಇದು ತುಂಬಾ ಯಶಸ್ವಿ ಆಗ್ತದೆ ಅನ್ನುವ ನಮ್ಮ ಆಶಯವನ್ನ ನಾನು ವ್ಯಕ್ತಪಡಿಸ್ತೀನಿ ಸರ್. ಆಮೇಲೆ ಈಗ ಈ ಒಂದು ನಿಟ್ಟಿನಲ್ಲಿ ಈಗ ಇದು ಮುಂಗಾರು ಆಯ್ತು, ಹಿಂಗಾರಿನ ಒಂದು ವ್ಯವಸ್ಥೆ ಅಂತಂದ್ರೆ ಈಗ ಮುಂಗಾರಿಯಲ್ಲಿ ಏನ್ ಯಾವ ರೀತಿಯಿಂದ ಅಭಿಯಾನ ಹಮ್ಮಿಕೊಂಡಿದ್ರು ಅದೇ ರೀತಿಯಲ್ಲಿ ಮುಂದುವರಿಯುವ ಒಂದು ಯೋಚನೆ ಇದೆಯಾ ಅಥವಾ ಮತ್ತೆ ವಿಭಿನ್ನವಾಗಿ ಏನಾದ್ರೂ ಹೊಸದಾಗಿ ಇದರಲ್ಲಿ ಯಾಕಂತಂದ್ರೆ ಮುಂಗಾರಿನಲ್ಲಿ ಸ್ವಲ್ಪ ಎಡರು ತೊಡರು ಕಂಡಿರಬಹುದು ಕೆಲವೊಂದು ಪ್ರದೇಶಗಳಲ್ಲಿ. ಸೊ ಈ ನಿಟ್ಟಿನಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಈಗಾಗಲೇ ಮುಂಗಾರು ಅಧಿವೇಶನದಲ್ಲಿ ಸಾಕಷ್ಟು ಇದನ್ನು ಮಾಡಿದ್ದಾರೆ ಸರ್. ಈಗಾಗಲೇ ತಂಡಗಳು ಹೋಗಿ ತಂಡೋಪ ತಂಡಗಳಾಗಿ ಅಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತದ್ದು ನಾನು ಸರ್. ಅಲ್ಲಿ ಅವರು ಮಣ್ಣಿನ ಪೋಷಕಾಂಶಗಳ ಪ್ರೊಫೈಲ್ಗಳನ್ನ ತಂದಿರುವಂತದ್ದಿರ್ಬಹುದು, ನೀರಿನ ಲಭ್ಯತೆಗಳನ್ನ ನೋಡೋದಿರ್ಬಹುದು, ಮಳೆಯ ಮಾದರಿಗಳನ್ನ ಇರೋದಿರ್ಬಹುದು, ಮಣ್ಣಿನ ಆರೋಗ್ಯ ಕಾರ್ಡ್ಗಳನ್ನ ಬಳಸಿಕೊಂಡು ಅವರಿಗೆ ಸೂಕ್ತವಾದಂತಹ ಬೆಳೆಗಳನ್ನ ಬೆಳೆಯೋದಕ್ಕೆ ಸಲಹೆಗಳನ್ನು ನೀಡಿದಂತಿರ್ಬಹುದು, ಬೀಜ ತರಗಳನ್ನ ಬಿತ್ತನೆ ಮಾಡೋದ್ರ ಬಗ್ಗೆ ಇರ್ಬಹುದು, ಹಾಗೆ ಬೀಜೋತ್ಪಾದನಾ ಮತ್ತೆ ತಂತ್ರಗಳನ್ನ ಕುರಿತು ತಿಳಿಸೋದಿರ್ಬಹುದು, ಹಾಗೆಯೇ ಸಮತೋಲಿತ ರಸಗೊಬ್ಬರಗಳನ್ನ ಬಳಕೆ ಮಾಡೋದ್ರ ಬಗ್ಗೆ ಶಿಫಾರಸು ಮಾಡೋದಿರ್ಬಹುದು, ಹಾಗೆ ವೆಚ್ಚವನ್ನ ಕಡಿಮೆ ಮಾಡೋದಕ್ಕೆ ಹಾಗೇನೆ ಮಣ್ಣಿನ ಆರೋಗ್ಯವನ್ನ ಸುಧಾರಿಸೋದಕ್ಕೆ ವೈಜ್ಞಾನಿಕವಾಗಿ ಕೃಷಿಗೆ ಒತ್ತು ಕೊಡುವಂತ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ವಿಜ್ಞಾನಿಗಳು ಕೂಡ ಈ ತರದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿರುವಂತದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಇದೆಲ್ಲ ಒಂದ್ ಕಡೆಗೆ ನಮ್ಮ ರೈತರಿಗೆ ಇಲ್ಲಿ ಬಹಳಷ್ಟು ಉಪಯುಕ್ತ ಆಗಿರುವಂತದ್ದನ್ನ ನಾವು ನೋಡಿದೀವಿ ಸರ್. ಈಗಾಗಲೇ ನಿದರ್ಶನಗಳು ನೋಡಿದೀವಿ, ಪತ್ರಿಕೆಗಳಲ್ಲಿ ಪ್ರಕಟ ಆಗಿರುವಂತದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದೆ ಸರ್. ಹಾಗೆ ರೈತರು ಈ ಒಂದು ಅಭಿಯಾನದಲ್ಲಿ ತೊಡಗಿಕೊಂಡಿರೋದ್ರಿಂದ ರೈತರು ತಮ್ಮ ಸಮಸ್ಯೆಗಳನ್ನ ನಮ್ಮ ಜೊತೆಗೆ ವಿಜ್ಞಾನಿಗಳ ಜೊತೆಗೆ ಹಂಚಿಕೊಳ್ಳುವಂತದ್ದಿರ್ಬಹುದು, ಅಧಿಕಾರಿಗಳ ಜೊತೆಗೆ ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಗೆ ಹಂಚಿಕೊಂಡಿರುವಂತದ್ದನ್ನು ನೋಡಬಹುದು, ಹಾಗೆ ಕೀಟಬಾಧೆಗಳಿಗೆ ಸಂಬಂಧಪಟ್ಟಂತೆ ಕ್ಷೇತ್ರ ಮಟ್ಟದಲ್ಲಿ ಆಗಿರುವಂತಹ ಸಮಸ್ಯೆಗಳನ್ನು ಕುರಿತು ಅವರು ಹೇಳಿದಂತದ್ದಿರ್ಬಹುದು, ಅದಕ್ಕೆ ನಮ್ಮ ವಿಜ್ಞಾನಿಗಳು ಸಲಹೆ ರೂಪದಲ್ಲಿ ಮಾರ್ಗದರ್ಶನದ ರೂಪದಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದೆಲ್ಲ ದೇಶವ್ಯಾಪಿ ಈ ರೀತಿಯಾದ ವಿಜ್ಞಾನಿಗಳ ತಂಡವನ್ನ ಇದ್ ಮಾಡೋದ್ರಿಂದ ಒಂದು ಸಾಮೂಹಿಕ ಶಕ್ತಿಯನ್ನ ಕೃಷಿಗೆ ಒಂದು ಸತ್ವರಹಿತವಾದಂತಹ ಒಂದು ಆತ್ಮವಿಶ್ವಾಸವನ್ನು ಮೂಡಿಸುವಂತದ್ದು, ರೈತರಿಗೆ ಆತ್ಮವಿಶ್ವಾಸ ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಅಭಿಯಾನ ತುಂಬಾ ಉಪಯೋಗ ಆಗಿದೆ ಅನ್ನೋದನ್ನ ಇಲ್ಲಿ ತಮಗೆ ತಿಳಿಸೋದಕ್ಕೆ ಬಯಸ್ತೇನೆ ಸರ್ ನಾನು. ಹಾಗೇನೆ ಇಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಕೂಡ ಇಲ್ಲಿ ತಿಳಿಸುವಂತದ್ದು, ಹಾಗಾಗಿ ಕೃಷಿಗೆ ಮಾರುಕಟ್ಟೆ ಒಂದು ಉತ್ತಮವಾದಂತಹ ಮಾರುಕಟ್ಟೆ ಕಲ್ಪಿಸುವ ನಿಟ್ಟಿನಲ್ಲಿ ಕೂಡ ಒಂದು ಈ ಒಂದು ಅಧ್ಯಯನ ಒಂದು ವ್ಯವಸ್ಥಿತವಾಗಿ ಪ್ರಯತ್ನಶೀಲರಾಗಿರುವಂತದ್ದನ್ನ ನಾವು ನೋಡ್ತೀವಿ ಸರ್. ಹಾಗೇನೆ ಇಲ್ಲಿ ಕೃಷಿ ವೈವಿಧ್ಯೀಕರಣ ಒಂದು ಇರುವಂತದ್ನ ಕೂಡ ಇಲ್ಲಿ ಉತ್ತೇಜಿಸುವ ಒಂದು ತಂತ್ರವನ್ನು ಕೂಡ ಇಲ್ಲಿ ನಾವು ಒದಿಸ್ಕೊಡಂತದ್ದಿರಬಹುದು. ಅಲ್ಲಿ ಹವಾಮಾನ ಸ್ನೇಹಿಯಾಗಿರುವಂತದ್ದು, ರೈತ ಸ್ನೇಹಿಯಾಗಿ ನಮ್ಮ ಸಲಹೆಗಳ ರೂಪದಲ್ಲಿ ನೀಡುವಂತದ್ನ ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ಬೆಳೆಗಳನ್ನ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಇರ್ಬೋದು, ರೋಗಗಳನ್ನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ಅಭಿಯಾನದಲ್ಲಿ ತಿಳಿಸಿಕೊಡುವಂತ ನಿಟ್ಟಿನಲ್ಲಿ ಬಹಳಷ್ಟು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ ರೈತ ಬಾಂಧವರೇ. ಈಗ ಒಟ್ಟಾರೆ ಈ ಒಂದು ಹಿಂಗಾರು ಕೃಷಿ ಬೆಳೆಗಳ ಒಂದು ಅಥವಾ ತೋಟಗಾರಿಕೆ ಬೆಳೆ ಆಗಿರ್ಲಿ, ಒಟ್ಟಾರೆ ಸಮಗ್ರ ಕೃಷಿ ನಿರ್ವಹಣೆ ಆಗಿರ್ಲಿ, ಈ ಒಂದು ಹಿಂಗಾರಿನಲ್ಲಿ ಸಾರಾಂಶ ರೂಪದಲ್ಲಿ ಯಾವ ರೀತಿಯಿಂದ ಅಂತಂತ ಹೇಳ್ಬೋದಾ ಸರ್? ಸಾರಾಂಶ ರೂಪದಲ್ಲಿ ಇದರ ಒಂದು ರೂಪುರೇಷ, ಆಮೇಲೆ ಇದರ ಒಂದು ಯಶಸ್ಸಿನ ಬಗ್ಗೆ ಆಗಿರ್ಲಿ, ಆಮೇಲೆ ತಂತ್ರಜ್ಞಾನ ವರ್ಗಾವಣೆ ಮಾಡೋದ್ರ ಬಗ್ಗೆ ಆಗಿರ್ಲಿ, ಅವರಿಗೆ ಆ ಒಂದು ಸ್ಥಳದಲ್ಲಿಯೇ ಆ ಒಂದು ಊರಿನಲ್ಲೇ ಆ ಒಂದು ಜಮೀನಿನಲ್ಲೇ ಅವರಿಗೆ ಸಮಾಧಾನ ಅಲ್ಲ ಪರಿಹಾರ ರೂಪದಲ್ಲಿ ಅವರಿಗೆ ಒದಗಿಸಿಕೊಡ್ತಕ್ಕಂತ ಸೇವೆಗಳ ಬಗ್ಗೆ ಮುಖ್ಯಾಂಶವಾಗಿ ಸಾರಾಂಶ ರೂಪದಲ್ಲಿ ಏನ್ ಹೇಳ್ತೀರಾ ಸರ್? ನೋಡಿ ಸರ್, ಈ ನಿಟ್ಟಿನಲ್ಲಿ ಇದು ಈ ಹಿಂಗಾರು ಮತ್ತು ಮುಂಗಾರು ಒಂದು ಕೃಷಿ ವಿಕಸಿತ ಅಭಿಯಾನದಲ್ಲಿ ಈಗಾಗಲೇ ದೇಶದಲ್ಲಿ ಕೃಷಿ ವಲಯದ ಶೇಕಡ 3.7% ಪ್ರತಿದಿನ ಸಾಧಿಸಲು ಅನುಕೂಲ ಆಗಿರುವಂತದ್ದನ್ನ ನೋಡಬಹುದು. ಇದು ಜಗತ್ತಿನಲ್ಲೇ ಅತ್ಯಧಿಕವಾಗಿರುವಂತದ್ದು. ಇಲ್ಲಿ ಇದಕ್ಕೆ ನಮ್ಮ ರೈತರು ಮತ್ತೆ ವಿಜ್ಞಾನಿಗಳ ಒಂದು ಪರಿಶ್ರಮದ ಫಲವಾಗಿರುವಂತದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದೆ ಸರ್. ಒಟ್ಟಾರೆ ಹೇಳೋದಾದ್ರೆ ದೇಶದಲ್ಲಿ ಆಹಾರ ಧಾನ್ಯಗಳಿರ್ಬಹುದು, ಹಣ್ಣು ಮತ್ತು ತರಕಾರಿಗಳನ್ನ ಬೆಳೆಯುವಂತದ್ದಿರ್ಬಹುದು, ಅದನ್ನ ಇವರು ಮಾನ್ಯ ಕೇಂದ್ರ ಕೃಷಿ ಮಂತ್ರಿಗಳೇ ಹೇಳಿರುವಂತದ್ದನ್ನ ನಾವು ಗಮನಿಸಬಹುದು. ದೇಶದಲ್ಲಿ ಆಹಾರ ಧಾನ್ಯಗಳು, ಹಣ್ಣು ಮತ್ತು ತರಕಾರಿಗಳ ಕೊರತೆ ಇಲ್ಲ, ನಾವು ಭಾರತವನ್ನು ಜಗತ್ತಿನ ಆಹಾರದ ಬುಟ್ಟಿಯನ್ನಾಗಿ ಮಾಡುತ್ತೇವೆ ಎನ್ನುವ ಒಂದು ಮಾತನ್ನ ಅವ್ರ ಮಾತಿನಲ್ಲೇ ನಾವು ಕೇಳಿದಾಗ ಖಂಡಿತ ಈ ಒಂದು ಉದ್ದೇಶ ಏನಿದೆಯೋ, ಈ ಒಂದು ಅಭಿಯಾನದ ಉದ್ದೇಶ ಖಂಡಿತ ಇದು ಸಾಫಲ್ಯತೆಯನ್ನ ಪಡ್ಕೊಳ್ಳೋದು ಸಾಧ್ಯ ಇದೆ. ಹಾಗಾಗಿ ಇದ್ರ ಜೊತೆಗೆ ಇಲ್ಲಿ ನಕಲಿ ರಸಗೊಬ್ಬರ ಇರ್ಬೋದು, ಬೀಜ ಮತ್ತು ಕೀಟನಾಶಕ ಇರುವಂತಹ ಸಂದರ್ಭದಲ್ಲಿ ಅದೇನಾದ್ರೂ ನಕಲಿ ಬಂದ್ರೆ ಅದಕ್ಕೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತಲೂ ಕೂಡ ಅವ್ರು ಹೇಳಿರುವಂತದನ್ನ ಗಮನಿಸಬಹುದು. ಹಾಗೆ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡೋದ್ರ ಬಗ್ಗೆ ಬಹಳಷ್ಟು ಉತ್ತೇಜನಗಳನ್ನು ಕೊಡುವಂತದಿರ್ಬಹುದು. ದೇಸಿ ಉತ್ಪನ್ನಗಳ ಬಗ್ಗೆ ಹೆಚ್ಚು ಅವರು ಮೌಲ್ಯವನ್ನು ಕೊಡುವಂತದಿರ್ಬಹುದು. ಹಾಗೆ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಕೊಡುವಂತ ಒಂದು ವ್ಯವಸ್ಥೆಯನ್ನು ಇರ್ಬೋದು. ಇದ್ರ ಕಡೆಗೆ ಹೆಚ್ಚು ಗಮನವನ್ನ ಹರಿಸೋದಕ್ಕೆ ಈ ಒಂದು ಅಭಿಯಾನ ತುಂಬಾ ಅತ್ಯಂತ ಯಶಸ್ವಿಯಾಗಿ ಮುಂದೆ ನಡೀತಾ ಇದೆ. ಈಗ ಹಿಂಗಾರು ಅಧಿವೇಶನ ಕೂಡ ಈಗಾಗಲೇ ಸಾಕಷ್ಟು ಇದ್ರ ಬಗ್ಗೆ ಸಮ್ಮೇಳನದಲ್ಲಿ ಕೂಡ ನಡೆದು ಈಗ ಹಿಂಗಾರು ಅಭಿಯಾನದ ಒಂದು ನವದೆಹಲಿಯಲ್ಲಿ ರಾಷ್ಟ್ರೀಯ ಕೃಷಿ ಸಮಾವೇಶವನ್ನ ಈಗಾಗಲೇ ಆಯೋಜನೆ ಮಾಡಿ ಪೂಸಾದಲ್ಲಿ ಅದು ಉದ್ಘಾಟನೆ ಆಗಿದೆ. ಅದು ಬಹಳ ಮುಖ್ಯವಾಗಿ ಒಂದು ರಾಷ್ಟ್ರ ಒಂದು ಕೃಷಿ ಒಂದು ತಂಡ ಅಂತೇಳಿ ಆ ಘೋಷವಾಕ್ಯದಲ್ಲಿ ರಾಷ್ಟ್ರದ ಎಲ್ಲ ಕೃಷಿ ವಲಯಗಳನ್ನು ಕೂಡ ಇದೊಂದು ಸಮನ್ವಯತೆಯನ್ನ ತರುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದೆ. ಪ್ರಯತ್ನ ಮತ್ತೆ ಅದು ಪಾಲುದಾರಿಕೆಯನ್ನು ಕೂಡ ಉತ್ತೇಜಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನ ಭಾರತ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಹೆಜ್ಜೆಯನ್ನ ಇಟ್ಟಿದ್ದಾವೆ. ಹಾಗಾಗಿ ದೇಶದಲ್ಲಿ ಆಹಾರ ಧಾನ್ಯಗಳನ್ನ, ಹಣ್ಣುಗಳನ್ನ ಮತ್ತು ತರಕಾರಿಗಳನ್ನ ಯಾವುದೇ ಕೊರತೆ ಇಲ್ಲದಂತೆ ನಾವು ಭಾರತವನ್ನ ವಿಶ್ವದ ಆಹಾರದ ಬುಟ್ಟಿಯನ್ನಾಗಿ ಮಾಡ್ತೀವಿ ಅಂತ ಒಂದು ಸಂಕಲ್ಪವನ್ನ ಭಾರತ ಸರ್ಕಾರ ಮಾಡಿಕೊಂಡಿದೆ. ಆ ನಿಟ್ಟಿನಲ್ಲಿ ಈ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಮಾಡಿದಾಗ ಖಂಡಿತ ರೈತರು, ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿರ್ಬೋದು, ಕೃಷಿ ಇಲಾಖೆಯ ಅಧಿಕಾರಿಗಳಿರ್ಬೋದು, ಕೃಷಿ ಸಂಬಂಧಿತ ಎಲ್ಲ ಇಲಾಖೆಯ ಅಧಿಕಾರ ವರ್ಗದವರು ಸೇರ್ಕೊಂಡ್ರೆ ಖಂಡಿತ ಈ ಒಂದು ಅಭಿಯಾನವನ್ನ ತುಂಬಾ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಈ ಮೂಲಕ ತಮಗೆ ತಿಳಿಸೋದಕ್ಕೆ ಬಯಸ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ಜೊತೆಗೆ ನಿಮ್ಮನ್ನ ಸಂಪರ್ಕಿಸೋದಾದಲ್ಲಿ, ನಿಮ್ಮ ಸಂವಹನ ಕೇಂದ್ರಕ್ಕೆ ಸಂಪರ್ಕಿಸೋ ಆದಲ್ಲಿ ತಮ್ಮ ಒಂದು ದೂರವಾಣಿ ಸಂಖ್ಯೆ ಕೊಡಿ ಸರ್. ನನ್ನ ದೂರವಾಣಿ ಸಂಖ್ಯೆ 9749036932 7. ರೈತ ಬಾಂಧವರು ಇದುವರೆಗೆ ನನ್ನ ಈ ಒಂದು ವಿಚಾರವನ್ನ ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ರೈತ ಬಾಂಧವರಿಗೆಲ್ಲರಿಗೂ ಕೂಡ ನಾನು ನಮಸ್ಕಾರವನ್ನ ತಿಳಿಸ್ತೇನೆ. ಧನ್ಯವಾದ ಸರ್. ಇದುವರೆಗೆ ತಾವು ಏನು ಹಿಂಗಾರು 2025-2026 ಸಾಲಿನಲ್ಲಿ ಯಾವ ರೀತಿಯಿಂದ ನಾವು ಅಭಿಯಾನ ರೂಪದಲ್ಲಿ ಇದನ್ನ ಕಾರ್ಯಕ್ರಮ ಮಾಡ್ತೀವಿ, ಮತ್ತೆ ಹೇಗೆ ಇದು ಮುಂದೆ ಒರೆಸ್ತೀವಿ, ಆಮೇಲೆ ಯಾವ ರೀತಿಯಿಂದ ಉಪಯೋಗ ಆಗಿದೆ, ಇದರ ಒಂದು ಉದ್ದೇಶ ಸಾಫಲ್ಯತೆ ಬಗ್ಗೆ ತಾವು ಸಂಪೂರ್ಣವಾಗಿ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸುತ್ತ ನಮಸ್ಕಾರ ಸರ್. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ,

ಬಂದಿಲ್ಲ ದೇವ್ರ ಕೊಟ್ಟ ಮಾಂಗಲ್ಯ ಕೊರಳಲ್ಲಿ ಲಾಲ ಎನ್ನಿನ ಲಾಲಕ್ಕೆ ತಾಯಿಯ ಮರ ಲಾಲಕ್ಕೆ ತಾಯಿಯ ಮರ ಲಾಲಕ್ಕೆ ತಾಯಿಯ ಮರ ತಾಯಿ ಅಮರ ತಾಯಿ ಅಮರ ಲಾಲಕ್ಕೆ ತಾಯಿ ಎನ್ನೇ ನಾಲಾಲ ಕೇತಾಯಿ ಅಮಾರ ಎನ್ನೇ ನಾಲಾಲ ಕೇತಾಯಿ ಅಮರ ಎನ್ನೇ ನಾಲಾಲ ಕೇತಾಯಿ ಅಮರ